ರಬ್ಬರು ಇಂಥ ತಳಿ ಅಥವಾ ಇಂಥ ಗಿಡದಿಂದ ಮಾತ್ರ ತೆಗಿಬೇಕು ಅಂತೇಳಿ ಹಂಗೇನು ಇರ್ತದೆ? ಆವಾಗ ನಮಗೆ ಎರಡು ರೀತಿ ಇದನ್ನು ಅವರು ಮಾಡಿದರು. ಬ್ರ್ಯಾಂಡ್ 105 ಅಂತೇಳಿ ಒಂದು ಕೊಟ್ಟರು, ಮತ್ತೆ 114 ಒಂದು ಎರಡು ಇದನ್ನು ಅವರು ಇದು ಮಾಡಿದರು ಗಿಡಗಳು, ಅದೊಂದು ಬ್ರ್ಯಾಂಡ್. ನಾನು 800 600 105 ಹಾಕಿದೆ, ಯಾಕೆಂದರೆ ಅದು ಬಳದಿಂದ ಅದು ಚಾಲ್ತಿಯಲ್ಲಿತ್ತು, ಅದರದ್ದು ಗುಣಮಟ್ಟ ಗೊತ್ತಿತ್ತು. ಹಾಗಾಗಿ ಒಂದು 200 ನೋಡುವ ಅಂತೇಳಿ ಅದು ಜಾಸ್ತಿ ಬೆಳೆ ಬರ್ತದೆ. ಅಲ್ಲಿ ರೀಸೆಂಟ್ ನಾನು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ ಒಂದು 200 ಗಿಡ ನಾನು ಇದು ಹಾಕಿದೆ. ಈಗ ನನಗೆ ತಿಳುವಳಿಕೆ ಬಂದ ಪ್ರಕಾರ ನಮ್ಮ ಈಗ ಏನು ಇದು ಮಾಡ್ತಾರೆ ಆ ಇದರಲ್ಲಿ ಅದು 105 ತೂಕ ಜಾಸ್ತಿ ಬರ್ತದೆ. ಈಗ 114 ಏನು ಹಾಕಿದ್ದೇನೆ ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಬರ್ತದೆ, ಆದರೆ ತೂಕ ಕಡಿಮೆ ಬರ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಎಷ್ಟೆಷ್ಟು ಅಂತರದಲ್ಲಿ ಹಾಕಿದ್ರಿ, ಹೆಂಗೆ ಹಾಕಿದ್ರಿ, ಅವಾಗ ಏನು ಕಾಳಜಿ ವಹಿಸಿದ್ರಿ? ನಾನು 20 ಫೂಟ್ ಅಂತರದಲ್ಲಿ ಹಾಕಿದ್ದೇನೆ ಇದು ಮಾಡಿ, ಒಟ್ಟು 6 ಎಕರೆ. ಅದು ಗುಡ್ಡಗಾಡದ್ರಿಂದ ಸರಿಯಾಗಿ ಮೆಜರ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ, ಹಾಗಾಗಿ ಸ್ವಲ್ಪ ಅಂದಾಜಿನಲ್ಲಿ ಒಂದು 8. ಆ್ಯಕ್ಚುಲಿ ಅದು ಎಕರೆಗೆ 200 ಅಂತೇನೋ ಇದು ಮಾಡ್ತಾರೆ ಅವರು, ಇದು 1 ಎಕರೆಗೆ 200 ಅಂತೇಳಿ. ನಂದು 6 ಎಕರೆಗೆ ಸಾಮಾನ್ಯ 800 ಕೂತಿದೆ ನಂದು, ಯಾಕೆಂದ್ರೆ ಅಲ್ಲಿ ಕಲ್ಲಿತ್ತು ಇದಿತ್ತು, ಹಾಗಾಗಿ ಕರೆಕ್ಟ್ ಆಗಿತ್ತು ಅಂದ್ರೆ 1200 ಕೂತ್ರು. ಕರೆಕ್ಟ್ ಅಂದ್ರೆ 1200 ಕೂತ್ಕೋಬೇಕಾಗಿತ್ತು. ಅವಾಗ ಮಳೆ ಆಶ್ರಯದ ಮೇಲೆ ಮಳೆ ಬಂದಾಗ ಅಷ್ಟು ನೀರು ಸಾಕು, ಆನಂತರ ನೀರೇ ಬೇಕಾಗಿಲ್ಲ ಅಂದಿದ್ದು ನಿಮ್ಗೊಂದು ಆಕರ್ಷಣೆ ಆಕರ್ಷಣೆ. ಆದರೂ ಸ್ವಲ್ಪ ತೇವಾಂಶ ಉಳಿಬೇಕು ಅಂದಾಗ ಏನು ಮಾಡಿದ್ರಿ? ಹೌದು, ಅದಕ್ಕೆ ನಾವು ಸ್ವಲ್ಪ ಇನಿಷಿಯಲಿ ಒಂದು 3 ಒಳ್ಳೆ ಕೆಲಸ ಮಾಡಿಕೊಡ್ಬೇಕು. ಅದಕ್ಕೂ ಬಂಡ್ ಹಾಕಿ ಹೇಳ್ತೇವಲ್ಲ, ಈಗ ನೀರು ಕೆಳಗೆ ಜಾರದೇ ಇದ್ದಂಗೆ ಸ್ವಲ್ಪ ಎತ್ತರ ಮಾಡಿ ಕೊಡಬೇಕಾಗ್ತದೆ. ಒಂದು 3 ಅದಕ್ಕೆ ಇಯರ್ಲಿ ನಾವು ಸ್ವಲ್ಪ ಶ್ರಮ ಇದೆ. ಆ 3 ನಂತರ ಅದಕ್ಕೇನು ಶ್ರಮ ಇಲ್ಲ, ಅದಕ್ಕೆ ವರ್ಷಕ್ಕೆ 1-2 ನಾವು ಫರ್ಟಿಲೈಸರ್ ಕೊಟ್ಟರೆ ಆಯ್ತು, ಅದಕ್ಕೆ ಮತ್ತೇನು ಶ್ರಮ ಇಲ್ಲ. ಏನು ಶ್ರಮ ಇಲ್ಲದೆ ಇದ್ದಂತ ಇದು ಅಂತಂದ್ರೆ ರಬ್ಬರ್ ಬೆಳೆ ನನ್ನ ಪ್ರಕಾರ. ಗೊಬ್ಬರ ಅಂದ್ರೆ ಏನು ಏನು ವಿಶೇಷ? ನಾವು ಈ ಇದನ್ನೇ ಹಾಕ್ತೇವೆ, ಫರ್ಟಿಲೈಸರ್ಸ್ ಕೆಮಿಕಲ್ ಇದರನ್ನೇ ಹಾಕ್ತೇನೆ. ಬೇಕಾದ್ರು ಅದು ಹಾಕಿದ್ರೆ ಗಿಡ ಒಳ್ಳೇದಾಯ್ತು ನಂದು, ಈಗ ಒಳ್ಳೆ ಇದು ಬಂತು. ಯಾಕೆಂದ್ರೆ ನಮ್ಮ ಈಗ ಕೇರಳದವರಿಂದ ಲೇಬರ್ ಇದ್ದಾರೆ ನನ್ನ ಹತ್ರ, ಅವ್ರು ಹೇಳೋ ಪ್ರಕಾರ 2009 ಹಾಕಿದ್ದು ನಾನು, 12 ಸುಮಾರಾಯಿತು. ನಂದು ಗರ್ತ್ ನೋಡಿ ಅವರು ಆಶ್ಚರ್ಯಪಟ್ಟರು, ಕೇರಳದಲ್ಲಿ ಇಷ್ಟು ಗರ್ತ್ ಬರುವುದಿಲ್ಲ, ನಿಮ್ಮದು ಒಳ್ಳೆ ಗರ್ತ್ ಬಂದಿದೆ. ಹಾಗಾಗಿ ಇಲ್ಲಿ ಅವರ ಆಕರ್ಷಣೆ ಇದೆ ಅವರಿಗೆ, ಹಾಗಾಗಿ ಅವರು ನಮ್ಮಲ್ಲಿ ಲೇಬರ್ ಇದ್ದಾರೆ. ಅವ್ರದ್ದು ಎಷ್ಟು ಬಂದಿದೆ ಗರ್ತ್? ಹೆಂಗ ಗರ್ತ್? ಆ್ಯಕ್ಚುಲಿ ಅದು 21 cm ಬಂದವಾಗ ಅದನ್ನು ನಾವು ಲ್ಯಾಕ್ಟೇಷನ್ ಹೇಳ್ತೇವಲ್ಲ, ಈಗ ಹಾಲು ಬರ್ತದೆ ಅದರಲ್ಲಿ, ಅದನ್ನು ತೆಗಲಿಕ್ಕೆ ಪ್ರಾರಂಭ ಮಾಡಬೇಕು. ನಂದೀಗ 30-35 ಮೇಲೆ ಬಂದಿದೆ, 35-40. ಎಷ್ಟು ವರ್ಷದ ನಂತರ ನಮಗೆ ಅಂದಾಜು ಈ ರೀತಿ ಲ್ಯಾಕ್ಟೇಷನ್? ಅದರಿಂದ ಅವರ ಪ್ರಕಾರ 7 ಅವ್ರದ್ರ ಪ್ರಕಾರ 7 ಒಂದು 20-21 cm ಗರ್ತ್ ಬರಬೇಕು ಅಂತೇಳಿ. ನಮ್ಮದು ಸಾಮಾನ್ಯ ಆ ರೇಂಜಲ್ಲಿ ಬಂದಿದೆ ನಂದು, 1 ಹೆಚ್ಚು ಕಮ್ಮಿ ಮಾಡಿ ಆ ರೇಂಜ್ ಅಲ್ಲಿ ಬಂದಿದೆ. ಮತ್ತೆ ಅದನ್ನ ಲ್ಯಾಕ್ಟೇಷನ್ ಮಾಡಬೇಕು ಅಂದ್ರೆ ಅದರಿಂದ ರಬ್ಬರ್ನ ಸ್ರವ ಬರುತ್ತಲ್ಲ, ಅದನ್ನ ವರ್ಷದಲ್ಲಿ ಈ ಕಾಲದಲ್ಲಿ ಮಾಡಬೇಕು, ಇಷ್ಟೇ ದಿನ ಮಾಡಬೇಕು, ಹಂಗೇನು ಇರುತ್ತೆ? ಹೌದು, ಅದು ವರ್ಷದಲ್ಲಿ ನಮಗೆ ಈ ಏಪ್ರಿಲ್ ಮತ್ತು ಮೇದಲ್ಲಿ ಅದು ಡ್ರೈ ಆಗಿರ್ತದೆ, ಆವಾಗ ನಾವು ಅದನ್ನು ಬಿಟ್ಟುಬಿಡ್ತೇವೆ, ಅದಕ್ಕೆ ತೆಗಲಿಕ್ಕೆ ಹೋಗೋದಿಲ್ಲ. ಮತ್ತು 10 ನಾವು ಅದನ್ನು ತೆಗಿಬೋದು. ಇನ್ನೊಂದಂದರೆ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡು ನಾವು ಅದನ್ನು ತೆಗಿತೇವೆ, ಅದಕ್ಕೆ ಅದರಲ್ಲಿ ನೀರು ಬೀಳಬಾರ್ದು ಅಂತೇಳಿ, ಮತ್ತು ಮರದಿಂದ ಬಂದ ನೀರು ಇಳಿದ ನೀರು ನಮ್ಮ ಇದಕ್ಕೆ ಬೀಳಬಾರ್ದು ಅಂತೇಳಿ ಅದಕ್ಕೆ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿ. ಅದಕ್ಕೆ ಸ್ವಲ್ಪ ಖರ್ಚುಂಟು, ಆದರೂ ಅದು ಈಗ June, July, August 3 ಮಾಡ್ತೇವೆ ನಾವು. ಎಷ್ಟು ಸಂಗ್ರಹ ಆಗುತ್ತೆ ಮತ್ತು ಅದನ್ನ ಹೇಗೆ ಅದನ್ನ ಸಂಗ್ರಹಿಸಿ ಪ್ಯಾಕ್ ಮಾಡಿ ಬೇರೆ ಕಡೆ ಕಳಿಸೋದು ಅದೆಲ್ಲ ಹೇಗೆ? ಈಗ ನಮಗೆ ಏನಾಗಿದೆ ಅಂತಂದ್ರೆ, ಈಗ ಅದು ಬೆಳಿಗ್ಗೆ 3:30-4 ಲೇಬರ್ ಹೋಗಿ ಅದನ್ನ ಕೊರೆತ ಅಂತ ಹೇಳ್ತೇವಲ್ಲ, ನಾವು ಅದನ್ನ ಸೀಳ್ಬೇಕು ಆ ಇದಕ್ಕೆ ಸಣ್ಣ ದಿನ ದಿವಸ ದಿವಸ ಸೀಳಿದಾಗ ಅದು 7:30-8 ಕೆಳಗೆ ಒಂದು ನಾವು ಒಂದು ಪ್ಲಾಸ್ಟಿಕ್ ಇದನ್ನು ಕಂಟೈನರನ್ನು ಇಡ್ತೇವೆ ಅದು ಬೀಳಲಿಕ್ಕೆ. ಅದಕ್ಕೆ ಇದುಂಟು, ನಾನು ನಿಮಗೆ ತೋರಿಸ್ತೀನಿ, ನನ್ನ ಹತ್ರ ಫೋಟೋ ಉಂಟು. ಅದು ಹಾಗೆ ಮಾಡಿದ ಅವರು 7:30-8 ಅವರು ಕಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅದನ್ನು ಹಾಲನ್ನು ಕಲೆಕ್ಷನ್ ಮಾಡ್ತಾರೆ. ಹಾಲನ್ನು ಕಲೆಕ್ಷನ್ ಮಾಡಿ ಸಾಮಾನ್ಯ 10-10:30 ಅವ್ರದ್ದು ಕಲೆಕ್ಷನ್ ಆಗ್ತದೆ. ಒಬ್ಬನೇ ಲೇಬರು, ಒಂದು ಲೇಬರು ಒಂದು ದಿವಸಕ್ಕೆ 350 ಗಿಡವನ್ನು ಮಾಡ್ಬೋದು ಅವನು ತಿಳಿದು. ಈಗ 700-800 ಇದ್ರೆ 2 ಎರಡು ದಿವಸ ನಮಗೆ 350 ಇದು ಮಾಡ್ಕೊಂಡು ನಾವು ಒಂದು ಒಬ್ಬ ಲೇಬರ್ ಇಟ್ಕೊಂಡು ಮಾಡ್ತೇವೆ ನಾವು ಅದನ್ನು.